ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೇನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿದು ಬಿಡಿ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಪೌಷ್ಟಿಕ ಆಹಾರ ಕ್ರಮಗಳು ಹಾಗೂ ಸಿರಿಧಾನ್ಯಗಳ ಮಹತ್ವ ಕುರಿತು ವಿಜಯಪುರ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾ ಕಾಶಿಬಾಯಿ ಖ್ಯಾಡಗಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಈಗಾಗಲೇ ತಮಗೆ ಗೊತ್ತಿರುವಂಗ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಾವು ಇತ್ತೀಚಿನ ದಿವಸಗಳಲ್ಲಿ ಏನು ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಮಹತ್ವವನ್ನು ನೀಡುವುದನ್ನು ನೋಡ್ತಾ ಇದ್ದೀವಲ್ಲ, ಇಡೀ ಭಾರತದೊಳಗೆ ಅಥವಾ ನಮ್ಮ ಇಡೀ ವಿಶ್ವದೊಳಗಂದರೂ ಕೂಡ ತಪ್ಪಿಲ್ಲ, ಈ ಸಿರಿಧಾನ್ಯಗಳ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇರುವಂಥ ಒಂದು ಸಂದರ್ಭದ ಸಿರಿಧಾನ್ಯಗಳು ಅಂತಂದ್ರೆ ನಮ್ಮಲ್ಲೇ ಬೆಳೆದಂತಹ ನಮ್ಮದೇ ಆದಂತಹ ಆಹಾರ ಧಾನ್ಯಗಳು, ಅವುಗಳ ಮಹತ್ವ ನಾವು ತಿಳ್ಕೊಳ್ಳೇಬೇಕಾದಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ. ಅದರ ಜೊತೆಗೆ ಅವುಗಳ ಒಂದು ಆರೋಗ್ಯದ ಮಹತ್ವ ಮತ್ತು ಅವುಗಳಿಂದ ಮಾಡುವಂತಹ ಸಾಕಷ್ಟು ತಿಂಡಿ ತಿನಿಸುಗಳನ್ನು, ಸಾಕಷ್ಟು ಆಹಾರ ಪದಾರ್ಥಗಳನ್ನು ನಮ್ಮ ಹಿರಿಯರು ಮೊದಲಿನಿಂದಲೂ ಮಾಡ್ಕೋತಾನೆ ಬಂದಿದ್ರು. ಆದ್ರೆ ನಾವು ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಆಧುನಿಕ ಪದ್ಧತಿಯಲ್ಲಿ ಅವುಗಳನ್ನು ಸೇವಿಸುವಂತಹ ಒಂದು ಪರಿಪಾಠವನ್ನು ಬೆಳೆಸಿಕೊಂಡಿದ್ದು, ಅದರ ಮೂಲಕವಾಗಿ ಇವತ್ತಿನ ಸನ್ನಿವೇಶದೊಳಗೆ ಅನೇಕ ಆಧುನಿಕ ರೋಗಗಳಿಗೆ ಆಹ್ವಾನ ನೀಡುವಂತಹ ಒಂದು ಪರಿಸ್ಥಿತಿ ಇವತ್ತು ದಿವಸ ಉದ್ಭವ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ನಾವು ಹಿಂದೆ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ. ಸಿರಿಧಾನ್ಯಗಳ ಬಗ್ಗೆ ಯಾವ್ಯಾವ ಸಿರಿಧಾನ್ಯಗಳು, ಅವುಗಳ ಆಹಾರ ಮತ್ತು ಏನದ, ಮತ್ತು ಅವುಗಳಿಂದ ನಾವು ಏನೇನು ತಯಾರು ಮಾಡ್ಬೋದು, ಮತ್ತು ಯಾವ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಸೇವನೆ ಮಾಡುವಂಥ ಒಂದು ಸಂದರ್ಭದೊಳಗೆ, ಆಮೇಲೆ ನಮ್ಮ ರೈತರು ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಈ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವುದಕ್ಕೆ ನಮ್ಮ ಜೊತೆಗೆ ವಿಜಯಪುರ ಕೃಷಿ ಮಹಾವಿದ್ಯಾಲಯದೊಳಗೆ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಕಾಶಿಬಾಯಿ ಖ್ಯಾಡ್ಗಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಕಾಶಿಬಾಯಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ. ಮೊದಲಿಗೆ ಈ ಸಿರಿಧಾನ್ಯಗಳ ಮಹತ್ವ, ಸಿರಿಧಾನ್ಯಗಳು ಯಾವ ರೀತಿ ನಾವು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಕಾಶಿಬಾಯಿ ಖ್ಯಾಡ್ಗಿ ಅವರಿಂದ ಕೇಳೋಣ. ಎಲ್ಲ ಶ್ರೋತೃಗಳಿಗೆ ನನ್ನ ನಮಸ್ಕಾರ. ಈಗ ನಾವು ಮುಖ್ಯವಾಗಿ ಸಿರಿಧಾನ್ಯಗಳು ಅಂದರೆ ಮೊದಲೇನಂತಿದ್ವಿ, ಇವೇನು ಹೊಸ ಆಹಾರ ಅಲ್ಲ, ಇದು ನಮ್ಮ ಹಿರಿಯರು ಇದನ್ನು ಉಪಯೋಗಿಸ್ಕೊತಾನೆ ಬಂದಿದ್ದಾರೆ. ಮೊದಲೇನಂತಂದರೆ ಇದಕ್ಕೆ ನಾವು ತೃಣಧಾನ್ಯ ಅಂತ ಹೇಳ್ತಿದ್ವಿ. ಕಾರಣ ಅಂತಂದರೆ ಒಂದು ಏನು ಮರುಭೂಮಿಯಲ್ಲಿ ಅಥವಾ ಒಣಭೂಮಿ ಜಮೀನಿನಲ್ಲಿ ಅಂದರೆ ಎಂಥ ಫಲವತ್ತೆ ಇರಲಾರ್ದ ಒಂದು ಮಣ್ಣಿನಲ್ಲೂ ಕೂಡ ಅದು ಬೆಳಿಬೋದು. ಒಂದು ಒರಟು ಧಾನ್ಯ ಅಂದ್ಕೊಂಡ್ಬಿಟ್ಟು ತೃಣಧಾನ್ಯ ಅಂತಿದ್ರು. ನಂತರ ಅದನ್ನು ನಾವು ಕಿರುಧಾನ್ಯ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಾರಣ ಅಂತಂದರೆ ಅದು ಗಾತ್ರ ಅಂದರೆ ನೋಡಲಿಕ್ಕೆ ಸಣ್ಣದಿರೋದ್ರಿಂದ ಕಿರುಧಾನ್ಯ ಅನ್ಲಿಕ್ಕಿದ್ರು. ಆದರೆ ಇತ್ತೀಚಿನ ಸಲುವಾಗಿ ಈಗ 2-3 ವರ್ಷದಿಂದ ನಾವು ಸಿರಿಧಾನ್ಯ ಅಂತ ಇದ್ದೀವಿ. ಕಾರಣ ಅಂದರೆ ಸಿರಿ ಸಿರಿ ಅಂದರೆ ಶ್ರೀಮಂತಿಕೆ. ಶ್ರೀಮಂತಿಕೆ ಅಂದ್ರೇನು, ಅದರಲ್ಲಿ ಪೋಷಕಾಂಶಗಳು ಅಷ್ಟೊಂದು ಭರಿತವಾಗಿರೋದ್ರಿಂದ ಅದಕ್ಕೆ ಸಿರಿಧಾನ್ಯ ಅಂತ ಹೇಳ್ತಾ ಇದ್ದೀವಿ. ಇನ್ನು ಈ ಸಿರಿಧಾನ್ಯಗಳಲ್ಲಿ ನಾವು 8 ಸಿರಿಧಾನ್ಯನ ನೋಡ್ಬೋದು. ಒಂದು ಅಂತಂದರೆ ಈಗ ನಮ್ಮ ಬಿಜಾಪುರದಲ್ಲೇ ಬೆಳೆಯುವಂಥ ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇತ್ತಿತ್ತಲೆ ರಾಗಿನೂ ಕೂಡ ಬೆಳೀತಾ ಇದ್ದೀವಿ, ನವಣಿ, ಸಾವಿ, ನಂತರ ಬರಗು, ಹರ್ಕ, ಆಮೇಲೆ ಉದಲು, ಇವು ಎಲ್ಲ 8 ಸಿರಿಧಾನ್ಯಗಳಂತ ಕರಿತೀವಿ. ಆದರೆ ಈ ಸಿರಿಧಾನ್ಯಗಳನ್ನು ನಾವು ತಿಂದಾಗ ನಮ್ಮ ದೇಹದ ಮೇಲೆ ಹೆಂಗೆ ಪರಿಣಾಮ ಬೀರ್ತದೆ ಅನ್ನೋದ್ರಿಂದ 2 ಥರ ಒಂದು ಗುಂಪು ಮಾಡ್ತೀವಿ. ಒಂದಂದರೆ ಸಕಾರಾತ್ಮಕ ಸಿರಿಧಾನ್ಯ ಅಂದರೆ ಪಾಸಿಟಿವ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ. ಯಾಕೆ ಅದರಲ್ಲಿ ಬರುವಂಥವು ಅಂದರೆ ನವಣೆ, ಉದಲು, ಹರಕ, ಸಾವಿ ಮತ್ತು ಕೊರ್ಲೆ. ಇನ್ನು ತಟಸ್ಥ ಅಥವಾ ನ್ಯೂಟ್ರಲ್ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಸಜ್ಜಿ, ರಾಗಿ, ಜೋಳ, ಬರಗು ಬರ್ತದೆ. ಈ ಸಕಾರಾತ್ಮಕ ಸಿರಿಧಾನ್ಯ ಅಂತಂದರೆ ನಾವು ತಿಂದಾಗ ನಮ್ಮ ದೇಹದ ಮೇಲೆ ಒಂದು ಒಳ್ಳೆಯ ಒಂದು ಇಂಪ್ಯಾಕ್ಟ್ ಅಂದರೆ ಒಂದು ಒಳ್ಳೆಯ ಸಕಾರಾತ್ಮಕ ಪರಿಣಾಮ ಬೀಳೋದ್ರಿಂದ ಮುಖ್ಯ ಅಂತಂದರೆ ಇದರಲ್ಲಿರುವಂಥ ಜೀವಸತ್ವಗಳಾಗಿರ್ಬೋದು, ಫೈಬರ್ ಇರ್ಬೋದು ಅಥವಾ ನಾರಿನಂಶ ಅಥವಾ ಇತರ ಒಂದು ಏನು ಪೋಷಕಾಂಶಗಳು ನಮ್ಮ ತಿಂದಾಗ ಬೀಳುವಂಥ ಒಂದು ಒಳ್ಳೆಯ ಏನು ಪೋಷಕಾಂಶ ನೀಡೋದ್ರಿಂದ ಹೇಳ್ತಾರೆ. ನಂತರ ಈಗ ಈ ಸಿರಿಧಾನ್ಯಗಳು ಆ್ಯಕ್ಚುಲಿ ಅಂತ ಹೇಳಬೇಕು ಅಂದರೆ ನಮ್ಮ ಸಂಪ್ರದಾಯಕ್ಕ ಹಿಂದಿನಿಂದ ಉಪಯೋಗಿಸುತ್ತ ಬಂದಿದ್ದೀವಿ. ಇತಿಹಾಸ ನೋಡ್ತಾ ಹೋದರೆ ಭಾಳ ನಮ್ಮ ಹಿಂದಿನ ಹಿರಿಯರೆಲ್ಲ ಉಪಯೋಗಿಸ್ತಾನೆ ಇದ್ರು. ನಮ್ಮ ಆ ಇತಿಹಾಸದಾಗ ನೋಡ್ತಾ ಇದ್ರೆ ಫಸ್ಟ್ ಉಪಯೋಗಿಸಿದಂಥ ಸಿರಿಧಾನ್ಯ ಅಂದರೆ ನವಣೆ. ಈ ನವಣೆ ಇವು ಸಿರಿಧಾನ್ಯಗಳೆಲ್ಲ ಏನಂದರೆ ಈ ಇದು ಬೆಳೀತಾರಲ್ಲ ಗ್ರಾಸ್ ಅಂತಂದರೆ ಈ ಕಸದಂಗೆ ಇರುತ್ತೆ, ಆ ಜಾತಿಗೆ ಬೀಳುವಂಥದ್ದು ಅದರಲ್ಲಿ ಬರುತ್ತೆ. ನೋಡ್ಲಿಕ್ಕೆ ಅದು ಹಾಗೇನೆ ಕಾಣುತ್ತೆ ಗ್ರಾಸ್ನಂಗೆ ಅಂದರೆ, ಆದರೆ ಮುಂದೆ ಅದನ್ನು ಒಂದು ಒಳ್ಳೆಯ ಪರಿಣಾಮ ಇರಿದ್ರೆ ಆ ಥರ ಸಂಪ್ರದಾಯಕ ಉಪಯೋಗಿಸ್ತಾ ಬಂದಿದೆ. ಆದರೆ ಮುಂದೆ ಏನು ಹಸಿರು ಕ್ರಾಂತಿ ಆಯಿತು, ಆಗ ಹಸಿವಿನ ಒಂದು ನೀಗಿಸ್ಲಿಕ್ಕೆ ಗೋಧಿ ಮತ್ತು ಅಕ್ಕಿ ಆಮದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆದ್ದರಿಂದ ನಮ್ಮ ಈ ಸಿರಿಧಾನ್ಯಗಳು ನಶಿಸಿ ಹೋದವು. ಈ ನಶಿಸಿ ಹೋಗ್ಲಿಕ್ಕೆ ಕಾರಣ ಅಂತಂದರೆ ಒಂದು ಅದನ್ನು ಕೊಯ್ಲಿ ಮಾಡಿದಾಗ ಅದು ಸಣ್ಣ ಗಾತ್ರದಲ್ಲಿ ಇರೋದ್ರಿಂದ ಅದರ ಜೊತೆ ಕಲ್ಲುಗಳು ಸೇರಿಕೊಳ್ತವೆ. ಈ ಕಲ್ಲುಗಳನ್ನು ತೆಗೆಯೋದು ಬಹಳ ಒಂದು ತೊಂದರೆ ಇತ್ತು. ಅವಾಗ ಹಿಂದಿನವ್ರು ಏನು ಮಾಡ್ತಿದ್ರು, ನೀರಿನಲ್ಲಿ ಜಾಲಿಸಿಬಿಟ್ಟು ಕಲ್ಲನ್ನು ತೆಗಿತಿದ್ರು. ಅದು ಒಂದು ಭಾಳ ಒಂದು ಕೆಲಸ ಹೆಚ್ಚು ಆಗುವಂಥದ್ದು. ಎರಡನೇದು ಅಂತಂದರೆ ಅದ್ರ ಮೇಲೆ ಅದು ಚಿಕ್ಕದಿರುತ್ತೆ, ಅದ್ರ ಮೇಲೆ ಇರುವಂಥ ಒಂದು ಸಿಪ್ಪೆ ಏನಿದೆ ಭಾಳ ಒರಟಾದದ್ದು, ಅದನ್ನು ಕುಟ್ಟಿ ತೆಗಿಬೇಕಾದರೂ ಕೂಡ ಅದು ಒಂದು ಭಾಳ ಕಷ್ಟಕರವಾಗುತ್ತೆ. ಹಿಂದಿನವರೆಲ್ಲ ನಾವು ಸ್ವಲ್ಪ ನೆನೆಸಿಬಿಟ್ಟು ನಂತರ ಒಳ್ಳಲ್ಲಿ ಹಾಕಿ ಕುಟ್ಟಿ ಅದು ಸಿಪ್ಪೆನ ತೆಗಿತಾ ಇದ್ರು. ಹಾಗಾಗಿ ಅದು ಒಂದು ಹೆಚ್ಚಿನ ಕೆಲಸ ನೀಡ್ತಿತ್ತು. ಇದರ ಜೊತೆಗೆ ಏನು ಅಂತಂದರೆ ಇವ ಕುದಿಸ್ಲಿಕ್ಕೂ ಕೂಡ ಒಂದು ಹೆಚ್ಚಿನ ಸಮಯ ಬೇಕಾಗ್ತಿತ್ತು. ಇವೆಲ್ಲದರಿಂದ ಆಮೇಲೆ ಏನು ಹಸಿರು ಕ್ರಾಂತಿಯಿಂದ ಗೋಧಿ ಅಕ್ಕಿ ಬಂತು. ಅದು ಗೋಧಿ ಅಕ್ಕಿ ಬೇಗ ಕುದಿಯುತ್ತೆ, ಆಮೇಲೆ ತಿನ್ನೋಕ್ಕೂ ನಾಲ್ಗೆ ರುಚಿ. ಆದರೆ ಸಿರಿಧಾನ್ಯಗಳು ಈ ಕಷ್ಟಕರವಾಗಿ ಸಂಸ್ಕರಣೆ ಮಾಡೋದ್ರಿಂದ ನಾಶ ಅದು, ಅಂದರೆ ಕಣ್ಮರೆ ಅದು. ಹಾಗಾಗಿ ನಾವು ಜಾಸ್ತಿ ಗೋಧಿನ ಮತ್ತು ಅಕ್ಕಿನ ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್. ನಂತರ ಇನ್ನು ಸಿರಿಧಾನ್ಯಗಳದೇ ಒಂದು ವೈಶಿಷ್ಟ್ಯತೆ ಹೇಳಬೇಕು ಅಂದರೆ ಇವುಗಳನ್ನು ನಾವು ಯಾವುದೇ ಥರದ ಮಣ್ಣಿನಲ್ಲಿ ಯಾವುದೇ ಒಂದು ಒಣ ಪ್ರದೇಶದಲ್ಲಿ ಬೆಳಿಬೋದು. ಅಂದರೆ ಹೆಚ್ಚಿನ ನೀರು ಬೇಕಾಗಿಲ್ಲ, ಹೆಚ್ಚಿನ ಗೊಬ್ಬರ ಬೇಕಾಗಿಲ್ಲ, ಆಮೇಲೆ ಇವುಗಳಿಗೆ ಬರುವಂಥ ರೋಗಗಳು ಕೂಡ ಭಾಳ ಕಡಿಮೆ. ಹಾಗಾಗಿ ಯಾವುದೇ ಒಂದು ಔಷಧ ಹೊಡೆಯೋದಿಲ್ಲ, ಒಂದು ಒಳ್ಳೆಯ ಸ್ವಚ್ಛವಾದ ಸಾವಯವ ಆಹಾರ ಅಂತಲೇ ಹೇಳ್ಬೋದು. ಹಾಗಾಗಿ ಮನುಷ್ಯ ಇತ್ತಿತ್ತಲ ನೋಡ್ತಾ ಇದ್ವಿ, ಗೋಧಿ ಆಗಲಿ ಅಕ್ಕಿಗಾಗಲಿ ಸಾಕಷ್ಟು ಔಷಧ ಹೊಡಿತಾರೆ ರೋಗ ಬರಬಾರ್ದು ಅಂತ. ಇವೆಲ್ಲನೂ ಅದರಿಂದ ನಾವು ತಿಂದಾಗ ದೇಹದಲ್ಲಿ ಈ ಔಷಧಗಳು ಶೇಖರಣೆ ಆಗಿಬಿಟ್ಟು ನಮಗೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬರ್ತಾ ಇದೆ. ಅದರಕ್ಕೆ ಪರ್ಯಾಯವಾಗಿ ನೋಡಬೇಕು ಅಂದರೆ ನಮ್ಮದು ಈ ಸಿರಿಧಾನ್ಯಗಳಂತ ಹೇಳ್ಬೋದು. ಇನ್ನು ಅದರದ ಪೌಷ್ಟಿಕತೆಯನ್ನು ನೋಡ್ತಾ ಹೋದರೆ ಈಗ ನಮ್ಮ ಈ ಗೋಧಿ ಮತ್ತು ಅಕ್ಕಿ ಏನು ಹೋಲಿಸಿದಾಗ ಸಿರಿಧಾನ್ಯಗಳಲ್ಲಿ ಕೂಡ ಒಂದು ಒಳ್ಳೆಯ ಪೋಷಕಾಂಶಗಳು ಇದೆ. ಏನಂತಂದರೆ ಹೆಚ್ಚು ಕಡಿಮೆ ಸೇಮೆ, ಆದರೆ ಏನು ಇದರಲ್ಲಿ ಇರುವಂಥ ಈಗ ನಿಮಗೆಲ್ಲ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ಆಹಾರ ತಗೊಂಡ್ರೆ ಅದರಲ್ಲಿ ಇರುವಂಥ ಪೋಷಕಾಂಶಗಳು ಅಂತಂದರೆ ಈಗ ಕಾರ್ಬೋಹೈಡ್ರೇಟ್ ಅಂದರೆ ಸಸಾರಜನಕ ಅಂತ ಹೇಳ್ತೀವಿ, ಪ್ರೋಟೀನ್, ಸಸಾರಜನಕ, ಕಾರ್ಬೋಹೈಡ್ರೇಟ್, ಶರ್ಕರ್ ಪಿಷ್ಟ, ಕೊಬ್ಬು ಅಥವಾ ಎಣ್ಣೆ ಪ್ರಕೋಶ, ದೇನ್ ಜೀವಸತ್ವಗಳು, ಖನಿಜ ಲವಣಾಂಶಗಳು ಮತ್ತು ನೀರು. ಇದರ ಜೊತೆಗೆ ಇತರ ಘಟಕಗಳು ಅಂದರೆ ಏನೇನು ಅಂದರೆ ಈಗ ಬಣ್ಣ ಇರ್ಬೋದು, ಉದಾಹರಣೆಗೆ ರಾಗಿ ಕೆಂಪಿರುತ್ತೆ, ಸಜ್ಜಿ ಹಸಿರಿರುತ್ತೆ, ನಂತರ ನಾರಿನಂಶ ಮೇಲಿನ ತೌಡು ಇರ್ಬೋದು, ಆಮೇಲೆ ಅದರ ಜೊತೆಗೆ ಫೈಟೋಕೆಮಿಕಲ್ಸ್ ಅಥವಾ ಆ್ಯಂಟಿ ಆಕ್ಸಿಡೆಂಟ್ಗಳು ಕೂಡ ಇದರಲ್ಲಿ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಆಮ್ಲಗಳು ಇವೆಲ್ಲ ಇರೋದ್ರಿಂದ ನಮಗೆ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಇದರ ಜೊತೆಗೆ ಔಷಧೀಯ ಗುಣಗಳನ್ನು ದೇಹಕ್ಕೆ ನೀಡುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಇದರ ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾಗೈತಿ. ಈಗ ಉದಾಹರಣೆಗೆ ನಾವು ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ತಗೊಂಡ್ರೆ ಈ ಗೋಧಿ ಮತ್ತು ಅಕ್ಕಿ ಹೋಲಿಸಿದಾಗ ಇದರಲ್ಲಿ ನಾವು ಹೆಚ್ಚು ಕಡಿಮೆ ಒಳ್ಳೆ ಕ್ವಾಲಿಟಿ 60-70% ಅಂದರೆ 60-70% ಕಾರ್ಬೋಹೈಡ್ರೇಟ್ ಇರುತ್ತೆ. ಆದರೆ ಒಂದು ಡಿಫ್ರೆನ್ಸು ಅಥವಾ ಒಂದು ವ್ಯತ್ಯಾಸ ಅಂದರೆ ಈ ಸಿರಿಧಾನ್ಯಗಳಲ್ಲಿ ಇರುವಂಥ ಏನು ಶರ್ಕರ ಪಿಷ್ಟ ನೀವು ತಿಂದಾಗ ಇದು ಒಂದು ಕಾಂಪ್ಲೆಕ್ಸ್ ಫಾರ್ಮ್ ಅಂದರೆ ನಿಧಾನಕ್ಕೆ ಜೀರ್ಣ ಆಗುತ್ತೆ. ಈಗ ಅಕ್ಕಿ ತಿಂದರೆ ಅಂತ ಕೊಡ್ರಿ, ಅಕ್ಕಿ ಅನ್ನ ಅಥವಾ ಏನು ದೋಸೆ ತಿಂದಾಗ ನಿಮ್ಗೆ ಒಂದು ತಾಸಿಗೆ ಹಸಿವಾಗತ್ತೆ. ಆದರೆ ಈ ಸಿರಿಧಾನ್ಯಗಳನ್ನೇ ನೀವು ತಿಂದ್ರಿ ಅಂದರೆ 2-3 ತಾಸುವರೆಗೂ ನಿಮಗೆ ಹಸಿವಿನ ತಡಿಬಹುದು. ಅಂದರೆ ನಿಧಾನಕ್ಕೆ ಕರಗೋದ್ರಿಂದ ನಮ್ಮ ಹಸಿವು ತಡೀತದ ಒಂದು ಕೆಲಸ ಮಾಡಲಿಕ್ಕೂ ಸಹಾಯ ಆಗ್ತದೆ. ಅದಕ್ಕೆ ಹಿಂದಿನ ಕಾಲದಾಗ ಬಡವರ ಆಹಾರ ಅಂತ ಹೇಳ್ತಿದ್ರು. ಅಂದರೆ ಅವರು ಜಾಸ್ತಿ ಶಕ್ತಿ ವರ್ಧಕ ಕೆಲಸ ಮಾಡ್ತಾಯಿದ್ರು, ಅಲ್ಲಿ ಎಷ್ಟು ಕೆಲಸ ಮಾಡಲಿಕ್ಕೆ ಶಕ್ತಿ ಬೇಕಲ್ಲ ಅದೆಲ್ಲನೂ ಸಿಗ್ತಾ ಇತ್ತು. ನಂತರ ಇದರಲ್ಲಿ ಇರುವಂಥ ಎಣ್ಣೆ ಅಥವಾ ಕೊಬ್ಬಿನಂಶ ಇದು ಒಳ್ಳೆ ಕ್ವಾಲಿಟಿದು. ಈಗೆಲ್ಲ ಮಾತಾಡ್ತೇವೆ ನಾವು ಪಾಲಿ ಅನ್ಸ್ಯಾಚುರೇಟೆಡ್ ಅಥವಾ ಒಮೆಗಾ 3 ಫ್ಯಾಟೀಸ್, ಇದರಲ್ಲಿ ಒಂದು ಹೆಚ್ಚು ಇರುತ್ತೆ. ಈಗೆಲ್ಲ ನೀವು ರೈತ ಬಾಂಧವರು ನೋಡಿರಬಹುದು, ಈಗ ಸಿರಿಧಾನ್ಯಗಳು ಹಾಗೆ ಇಟ್ಟರಿ ಹಾರ್ವೆಸ್ಟ್ ಅಂದರೆ ರಾಶಿ ಮಾಡಿ ಅಂದರೆ ಅದಕ್ಕೆ ಹುಳ ಹತ್ತಲ್ಲ. ಆದರೆ ನೀವು ಅದನ್ನು ಅಕ್ಕಿ ಮಾಡಿ ಅಥವಾ ಹಿಟ್ಟು ಮಾಡಿ ಇಡ್ರಿ, 15 ದಿವಸನಾಗ ಹುಳುಗಳು ಅಥವಾ 1 ತಿಂಗಳೊಳಗೆ ಕಾಣಿಸ್ತವೆ. ಕಾರಣ ಅಂದರೆ ಅದರೆ ಅಥವಾ ಕೌಟಾಗಿ ವಾಸನೆ ಬರುತ್ತೆ. ಕಾರಣ ಅಂದರೆ ಅದರಲ್ಲಿರುವಂಥ ಫ್ಯಾಟಿ ಆಸಿಡ್ ಅಥವಾ ಅಮೈನೋ ಆಮ್ಲಗಳು ಏನಿದ್ದಾವೆ ಅದು ಬೇಗ ಕೆಡಲಿಕ್ಕೆ ಸಹಾಯತ. ಆದರೆ ಈ ಮನುಷ್ಯ ತಿಂದಾಗೆ ಒಂದು ಹೃದಯದ ಒಂದು ಆರೋಗ್ಯನ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ಮನುಷ್ಯನ ನರಮಂಡಲ ಅಂದರೆ ಬ್ರೈನ್ ಆಕ್ಟಿವಿಟಿ ಕೂಡ ಒಂದು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ ಹೋದರೆ ವಿಟಮಿನ್ಸ್ ಅಥವಾ ಜೀವಸತ್ವಗಳು ಕೂಡ ಈ ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾಗಿದೆ. ಎಸ್ಪೆಷಲಿ ಈ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಅಂದರೆ ನೀರಿನಲ್ಲಿ ಕರಗುವಂಥವು. ಈಗ ಸಾಮಾನ್ಯವಾಗಿ ನಾವು ಸಜ್ಜೆ ರೊಟ್ಟಿ ಕಂಪಲ್ಸರಿ ತಿಂತೀವಿ. ಕಾರಣ ಈಗ ಭಾಳ ಚಳಿ ಇರುತ್ತೆ. ಈ ಸಜ್ಜೆಯಲ್ಲಿ ನಾವು ಹೇಳ್ತೀವಿ ಕಾವು ಅಂತ, ಕಾವು ಎದಕ್ಕೆ, ಇದರಲ್ಲಿ ನೀರಿನಲ್ಲಿ ಕರಗುವಂಥ ಏನು ಅಂಶಗಳು ಅಂದರೆ ವಿಟಮಿನ್ಸ್ ಆಗಿರ್ಬೋದು ಅಥವಾ ಇತರ ನಾರಿನಂಶ ನೀರಿನಲ್ಲಿ ಕರಗುವಂಥ ಯಥೇಚ್ಛವಾಗಿರ್ತದೆ. ಅದನ್ನು ನಾವು ತಿನ್ನೋದು ಒಂದು ಪದ್ಧತಿ ಇದೆ ಸಂಕ್ರಾಂತಿ. ಏನಂದರೆ ಈ ಸಜ್ಜಿ ರೊಟ್ಟಿ ಜೊತೆ ಕಂಪಲ್ಸರಿ ನಾವು ಶೇಂಗಾ ಹೋಳಿಗೆ ತಿಂತೀವಿ ಅಂದು, ಅದ್ರ ಜೊತೆ ಎಲ್ಲ ಕಾಳುಗಳು, ಎಲ್ಲ ತರಕಾರಿಗಳು, ಆಮೇಲೆ ಎಲ್ಲ ಹಸಿರು ಸೊಪ್ಪು ಇವನ್ನೆಲ್ಲ ಮಿಕ್ಸ್ ಮಾಡಿ ಗರ್ಗಟ್ ಅಂತ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ಅಗಸೆ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅದ್ರ ಜೊತೆ ಮೊಸರು ಇವೆಲ್ಲನ ನಾವು ಯಾಕೆ ಕೂಡಿಸಿ ತಿಂತೀವಿ ಅಂದರೆ ಇದಕ್ಕೆ ಚಳಿ ಅಗದಿ ಹೆಚ್ಚಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ನಮಗೆ ಹೆಚ್ಚು ನೆಗಡಿ ಕೆಮ್ಮು ಇತರೆ ಒಂದು ಸೋಂಕು ಬರುವುದು ಜಾಸ್ತಿ. ಹಾಗಾಗಿ ಈ ಸಂಕ್ರಾಂತಿ ಒಂದು ಹಬ್ಬದಾಗ ನಾವು ಇದನ್ನು ಮಾಡಿ ತಿಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಬಿಟ್ಟು ನಾವು ಈ ಸೋಂಕನ್ನು ತಡೆಗಟ್ಟಬಹುದು. ಆ ಒಂದು ಅಂಶದಿಂದ ಇದು ಹಿಂದಿನವರು ಕೂಡ ಪದ್ಧತಿ ಮಾಡಿದರು. ಈಗ ನಾವು ಕಾವಂತೆ ಇದು ಯಾವುದೇ ಸಿರಿಧಾನ್ಯಗಳು ತಿಂದಾಗ ನಮ್ಮ ಮುಖ್ಯವಾದದ್ದು ನೀರು ಕುಡಿಯೋದು ಭಾಳ ಮುಖ್ಯ. ಇದ್ರ ಜೊತೆ ನಾವು ಯಾವಾಗಲೂ ಹಣ್ಣು ತರಕಾರಿ ಸೊಪ್ಪನ್ನು ಬಳಸಿದ್ರೆ ಮಾತ್ರ ಅದರಲ್ಲಿರುವಂಥ ಎಲ್ಲ ಅಂಶಗಳು ನಮಗೆ ಸಿಗ್ತಾವೆ, ಸಿಕ್ಕಿಬಿಟ್ಟು ನಮಗೆ ಕಾವಾಗ್ಲಾರ್ದಂಗೆ ನೋಡ್ಕೊಳ್ತದೆ. ಇನ್ನು ಇದ್ರ ಜೊತೆಗೆ ಅದರ ಕಲರ್ಗಳು ನೋಡಿ, ಕೆಂಪು ಇರುತ್ತೆ, ಹಸಿರು, ಇವೆಲ್ಲ ನಮಗೆ ರೋಗ ನಿರೋಧಕ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇತರೆ ಕ್ಯಾನ್ಸರು ಇವೆಲ್ಲನೂ ಬರಲಾರ್ದಂಗೆ ಸಹಾಯ ಮಾಡುತ್ತೆ. ಕಾರಣ ಅಂದರೆ ಇದರಲ್ಲಿರುವಂಥ ಫೈಟೋ ಕೆಮಿಕಲ್ಸು ಅಥವಾ ನಾವು ಆ್ಯಂಟಿ ಆಕ್ಸಿಡೆಂಟ್ಸು, ಪಾಲಿಫಿನಾಲ್ ಇವೆಲ್ಲನೂ ಹೆಚ್ಚಾಗಿರೋದ್ರಿಂದ ನಮಗೆ ರೋಗ ಬರಲಾರ್ದಂಗೆ ಸಹಾಯ ಮಾಡುತ್ತೆ. ಹಾಗಾಗಿ ಇವೆಲ್ಲ ನಾವು ಗೋಧಿ ಮತ್ತು ಅಕ್ಕಿನ ಇದು ಮಾಡಿ ನೋಡಿದಾಗ ನಮ್ಮ ಸಿರಿಧಾನ್ಯಗಳು ನೋಡ್ಲಿಕ್ಕೆ ಸಣ್ಣದಿದ್ದರೂ ಕೂಡ ಇಷ್ಟೊಂದು ಪೋಷಕಾಂಶ ಭರಿತವಾಗಿರೋದ್ರಿಂದ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ನೋಡ್ತಾ ಹೋದರೆ ಈಗ ಇವುಗಳನ್ನು ತಿಂದರೆ ನಮ್ಮ ದೇಹದ ದಿನನಿತ್ಯ ತಿಂದರೆ ಏನಾಗುತ್ತಪ್ಪ ಪರಿಣಾಮ ಅಂತಂದರೆ, ಈಗ ಸಿರಿಧಾನ್ಯಗಳನ್ನ ನಾವು ದಿನನಿತ್ಯ ತಿಂತಾ ಹೋದರೆ ಇದರಲ್ಲಿ ಇರುವಂಥ ಕೆಲವು ಸಕಾರಾತ್ಮಕ ಒಂದು ಇಫೆಕ್ಟ್ ಅಥವಾ ಪರಿಣಾಮ ಏನು ಹೇಳ್ಬೋದಂದ್ರೆ, ನಾವು ದಿನನಿತ್ಯ ಸೇವಿಸ್ತಾ ಹೋದರೆ ನಮ್ಮ ದೇಹನ ಶುದ್ಧೀಕರಿಸ್ತದೆ. ಅಂದರೆ ಯಾವುದೇ ಒಂದು ವಿಷ ಪದಾರ್ಥ ನಾವು ದೇಹದಾಗ ಬಿಟ್ಟಿರೋದೆ. ಉದಾಹರಣೆಗೆ ಹಿಂದಿನವರೆಲ್ಲ ಹಬ್ಬ ಹುಣ್ಣಿಮೆಗೆ ಮಾತ್ರ ಸಿಹಿ ಪದಾರ್ಥ ಮಾಡ್ತಾಯಿದ್ರು, ಅಕ್ಕಿ ಬಾನ ಮಾಡ್ತಾಯಿದ್ರು, ಆಮೇಲೆ ಗೋಧಿ ಉಪಯೋಗಿಸ್ತಾ ಚಪಾತಿ ಅಥವಾ ಹೋಳಿಗೆ. ಅದು ಯಾಕೆ ಅಂತಂದರೆ ನಾವು ಸಿಹಿ ಕರೆದಿದ್ದು ಇವೆಲ್ಲ ತಿಂದಾಗ ನಮ್ಮ ದೇಹದಾಗ ಜಾಸ್ತಿ ವಿಷ ಪದಾರ್ಥ ಬಿಡುತ್ತೆ. ಈ ಸಿರಿಧಾನ್ಯ ನಾವು ದಿನನಿತ್ಯ ತಿಂತಾ ಹೋದರೆ ಯಾವುದೇ ಒಂದು ದೇಹದಾಗ ವಿಷ ಪದಾರ್ಥ ಬಿಟ್ಟರೆ ಅದು ಹೊರಗಾಕುತ್ತೆ. ಎರಡನೇದ್ದು ಒಂದೇ ಇತ್ತಿತ್ತಲಾಗಿ ನಾವು ಹೃದಯದ ಕಾಯಿಲೆ ಭಾಳ ನೋಡ್ತಾ ಇದ್ದೀವಿ. ಅಂದರೆ ಹೃದಯದ ಕಾಯಿಲೆ ಬರಲಿಕ್ಕೆ ಕಾರಣ ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಆದಾಗ. ಇದು ಯಾಕೆ ಉತ್ಪತ್ತಿ ಆಗುತ್ತೆ? ಜಾಸ್ತಿ ಕರೆದಿದ್ದು ತಿಂದಾಗ, ಸಿಹಿ ಪದಾರ್ಥಗಳು ತಿಂದಾಗ. ಅದು ಈ ಸಿರಿಧಾನ್ಯ ಉಪಯೋಗಿಸಿದಾಗ ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗಲಾರ್ದಂಗೆ ಸಹಾಯ ಮಾಡುತ್ತೆ. ಇನ್ನು ಮೂರನೇದ್ದು ಅಂದರೆ ಯಾವುದೇ ಥರದ ಕ್ಯಾನ್ಸರ್ ಬರಲಾರ್ದಂಗೆ ಸಹಾಯ ಮಾಡುತ್ತೆ. ಅಂದರೆ ಕ್ಯಾನ್ಸರ್ ಕಾರಕವಾದಂಥ ಯಾವುದೇ ಮಾಡುತ್ತೆ. ವಿಷ ಪದಾರ್ಥಗಳು ದೇಹದಾಗ ಬಂದಿದ್ದು ಅಂದ್ರೆ ಅದನ್ನು ಕೂಡ ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇತ್ತಿತ್ತಲೆ ನೋಡ್ತಾ ಇದೆ, ಭಾರತ ದೇಶ ಮಧುಮೇಹಿಗಳ ರಾಜಧಾನಿ ಅಂತ ಇಡೀ ವಿಶ್ವದಲ್ಲಿನೇ ಗೊತ್ತು ಮಾಡಿದೆ. ಕಾರಣ ಅಂತಂದರೆ ನಮ್ಮ ಜಾಸ್ತಿ ನಾವು ಏಕದಳ ಅಂದರೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ನೋದ್ರಿಂದ ಅದ್ರ ಜೊತೆ ಸರಿ ಪ್ರಮಾಣದಾಗ ಹಣ್ಣು ತರಕಾರಿ ಪ್ರೋಟೀನು ಕಾಂಬಿನೇಷನ್ ಮಾಡಿ ತಿಂದ್ರೆ ಮಾತ್ರ ನಾವು ಈ ಮಧುಮೇಹನ ತಡೆಗಟ್ಟಬಹುದು. ಹಾಗಾಗಿ ನಾವು ಸಿರಿಧಾನ್ಯ ತಿಂದ್ವಿ ಅಂತಂದರೆ ನಮಗೆ ದೇಹಕ್ಕೆ ಅವಶ್ಯ ಇರುವಂಥ ಏನು ಇದರಲ್ಲಿ, ಉದಾಹರಣೆಗೆ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಆಗಿರ್ಬೋದು, ಒಳ್ಳೆ ಕ್ವಾಲಿಟಿ ಫ್ಯಾಟ್ ಅಥವಾ ಕೊಬ್ಬಿನಾಂಶ ಆಗಿರ್ಬೋದು, ಅದ್ರ ಜೊತೆಗೆ ನಮಗೆ ನಾರಿನಾಂಶ ಸಿಗೋದ್ರಿಂದ ಈ ಮಧುಮೇಹ ಬರಲಾರ್ದಂಗೆ ಸಹಾಯ ಮಾಡುತ್ತೆ. ನಂತರ ಕೆಲವು ಇತ್ತಿತ್ತಲಾಗಿ ಉಸಿರಾಟದ ತೊಂದರೆ ನಾವು ಕೋವಿಡಲ್ಲೇ ನೋಡಿದ್ವಿ. ಅಂದರೆ ನಮ್ಮ ದೇಹದ ಶುದ್ಧೀಕರಣ ಅಂದರೆ ನಾವು ಆಕ್ಸಿಜನ್ ತಗೊಳ್ತೀವಿ ಅಥವಾ ನಮ್ಮ ಲಂಗ್ಸ್ ಸ್ವಚ್ಛವಾಗಿ ಇಡಲಿಕ್ಕೂ ಕೂಡ ಸಹಾಯ ಮಾಡ್ತದೆ. ಇನ್ನು ಅಂದರೆ ಯಕೃತ ಅಂದರೆ ನಮ್ಮ ಲಿವರು ಅಥವಾ ಮೂತ್ರದ ಪಿಂಡಗಳ ಕಾಯಿಲೆನೂ ನಾವು ಯಥೇಚ್ಛವಾಗಿ ನೋಡ್ತಾ ಇದ್ದೀವಿ. ಯಾಕಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಕಲಬೆರಕೆ, ಈಗ ನಾವು ಸಿದ್ಧಪಡಿಸಿದ ಆಹಾರ, ಈಗ ಉದಾಹರಣೆ ಪಿಜ್ಜಾ ಆಗಿರ್ಬೋದು ಅಥವಾ ಬ್ರೆಡ್ಡು ಬೇಕ್ರಿ ಆಹಾರ ತಿಂದಾಗ ರುಚಿ ಹೆಚ್ಚು ಮಾಡಲಿಕ್ಕೆ ಅದರಾಗೆ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿರ್ತಾರೆ, ಇವೆಲ್ಲನೂ ಭಾಳ ಯಥೇಚ್ಛವಾಗಿ ತಿಂದ್ವಿ ಅಂದರೆ ನಮ್ಮ ಮೂತ್ರ ಪಿಂಡಕ್ಕೂ ಅಫೆಕ್ಟ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಏನಂತಾರೆ ಲಿವರು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮ ಸರಿಯಾಗಿ ನಾವು ಸಿರಿಧಾನ್ಯವನ್ನು ಉಪಯೋಗಿಸ್ತಾ ಇದ್ದರೆ ಅದನ್ನದ ಒಂದು ಕಾರನ್ನು ಕೂಡ ಸರಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನಂತರ ಇದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಮಾಡುತ್ತೆ. ಆಮೇಲೆ ನಾವು ಸಿರಿಧಾನ್ಯನ ನಾವು ಸರಿ ಪ್ರಮಾಣದಾಗ ಸರಿಯಾಗಿ ತಯಾರಿಸಿ ತಿಂದ್ವಿ ಅಂದರೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಹೆಚ್ಚಿಸ್ತದೆ. ಹಾಗಾಗಿ ಪಚನ ಒಂದೇ ಸರಿಯಾಗಿ ಆಗಲಿಕ್ಕೆ ಜೀರ್ಣ ಆಗಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಇತ್ತಿತ್ತಲಾಗಿ ಇನ್ನೊಂದು ನೋಡ್ತಾ ಇದ್ದೀವಿ, ನಾವು ಅಕ್ಕಿ ಅಥವಾ ಗೋಧಿ ಅಥವಾ ಈ ಬೇಕ್ರಿ ಪದಾರ್ಥ ತಿನ್ನೋದ್ರಿಂದ ಈ ಜಾಸ್ತಿ ಡಾಲ್ಡಾ ಇವೆಲ್ಲ ಉಪಯೋಗಿಸೋದ್ರಿಂದ ತೂಕ ಜಾಸ್ತಿ ಆಗ್ತದೆ, ಒಬೆಸಿಟಿ, ಅದ್ರ ಜೊತೆ ಕೆಲಸ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ತಿನ್ನೋದು ಜಾಸ್ತಿ ಆಗಿದೆ ಆದರೆ ಕೆಲಸ ಕಡಿಮೆ, ಯಾಕಂದರೆ ಎಲ್ಲ ಕೈಯಲ್ಲೇ ರಿಮೋಟ್ ಬಂದಿದೆ. ಹಾಗಾಗಿ ಏನಾಗ್ತಾ ಇದೆ, ಬರೀ ಒಂದು ಕಡೆ ಅಂದರೆ ತಿಂತಾ ಹೋಗೋದು, ಕೆಲಸ ಕಡಿಮೆ ಮಾಡ್ತಾ ಹೋದರೆ ಏನಾಗುತ್ತೆ ನಮಗೆ ಬೊಜ್ಜು ಬರಕ್ಸ್. ಒಂದು ಸಲ ಬೊಜ್ಜು ಬಂತಂದರೆ ಇದ್ರ ಜೊತೆ ಅಕ್ಕ ತಂಗಿಯರಂಗೆ ಈ ಮಧುಮೇಹ ಆಗಿರ್ಬೋದು ಅಥವಾ ಬಿ ಪಿ, ಶುಗರು, ಕಾಯಿಲೆ, ಕ್ಯಾನ್ಸರು ಇವೆಲ್ಲ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ ದೇಹ ತೂಕ ಕಾಪಾಡಲಿಕ್ಕೆ ಸಿರಿಧಾನ್ಯಗಳು ಸಹಾಯಕಾರಿ. ನಂತರ ರಕ್ತದೊತ್ತಡ ಕೂಡ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಅಂತಂದರೆ ನಮ್ಮದು ಯಾವುದೇ ಒಂದು ಕ್ರಿಯೆಗಳು ಇದರಲ್ಲಿರುವಂಥ ಪೊಟ್ಯಾಷಿಯಮ್ ಅಥವಾ ಇತರ ವಿಟಮಿನ್ಸ್ ಮತ್ತು ಮಿನರಲ್ಸ್ಗಳು ನಮ್ಮ ದೇಹದ ಕ್ರಿಯೆಯನ್ನು ರಕ್ತದ ಒತ್ತಡ ಅಥವಾ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನರಗಳ ದೌರ್ಬಲ್ಯತೆ ಇತ್ತಿತ್ತಲಾಗಿ ಜಾಸ್ತಿ ನೋಡ್ತಾ ಇದ್ದೀವಿ. ಕಾರಣ ಅಂತಂದರೆ ನಾವು ತಗೊಳ್ತಾ ಇರುವಂಥ ಒಂದು ಏನಂತೀವಿ ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಅಥವಾ ಶರ್ಕರ ಪಿಷ್ಟ ಮತ್ತು ಸಸಾರಜನಕ ಪ್ರಪೋರ್ಷನ್ ತಗೊಳ್ತಾ ಇಲ್ಲ. ಬರೀ ಕರೆದಿದ್ದು ತಿಂತೀವಿ ಅಥವಾ ಬರೀ ಸಿಹಿ ತಿಂತೀವಿ, ಅದ್ರ ಜೊತೆ ನಾವು ಸರಿಯಾಗಿ ಪ್ರೋಟೀನ್ಯುಕ್ತ ಆಹಾರ, ಹಣ್ಣು ಮತ್ತು ತರಕಾರಿ ಅಂದರೆ ವಿಟಮಿನ್ಸ್ ಮತ್ತು ಮಿನರಲ್ಸು ಅಥವಾ ಫೈಟೋಕೆಮಿಕಲ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ತಗೊಂಡಾಗ ಮಾತ್ರ ನಮ್ಮ ಕ್ರಿಯೆಯನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ನರದೌರ್ಬಲ್ಯತೆ ಬರಲಿಕ್ಕೆ ಕಾರಣ ಅಂದರೆ ಬಿ ವಿಟಾಮಿನ್ಗಳ ಕೊರತೆ, ಇದರ ಜೊತೆಗೆ ಪ್ರೋಟೀನ್ ಅಂಶ, ಇವೆರಡು ಕೊರತೆ ಆದಾಗ ನರಗಳ ದೌರ್ಬಲ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ನರಗಳ ದೌರ್ಬಲ್ಯತೆ ಹೆಚ್ಚಾಯಿತು ಅಂದರೆ ನಮ್ಮ ದೇಹದಲ್ಲಿ ಎಲ್ಲ ಕ್ರಿಯೆಗಳೇನು ಆಗಬೇಕು, ಯಾಕಂದ್ರೆ ನರದಿಂದನೇ ನಮಗೆಲ್ಲ ಒಂದು ಸಂಪರ್ಕ ಅಂದರೆ ಬ್ರೈನಿಗಾಗಿರ್ಬೋದು, ಹೃದಯಕ್ಕಾಗಿರ್ಬೋದು, ಯಾವುದೇ ಒಂದು ಭಾಗಗಳಿಗೆ ಅದು ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುವಂಥದ್ದು. ಅದು ಕೆಲಸ ಎಫೆಕ್ಟ್ ಆಯಿತು ಅಂತಂದರೆ ಬೇರೆ ಬೇರೆ ರೋಗಗಳು ಬರ್ತವೆ. ಹಾಗಾಗಿ ಸಿರಿಧಾನ್ಯ ನೀವು ತಿಂತಾ ಇದ್ದರೆ ಈ ನರಗಳ ದೌರ್ಬಲ್ಯತೆ ಕೂಡ ನೀವು ಕಡಿಮೆ ಮಾಡ್ಬೋದು. ಇನ್ನು ಇನ್ನೊಂದು ಪ್ರಾಬ್ಲಮ್ ಇತ್ತಿತ್ತಲಾಗಿ ಎಲ್ಲ ಜನರಲ್ಲಿ ಕೇಳ್ತಾ ಇರೋದು, ಇವನ್ ಚಿಕ್ಕ ಮಕ್ಕಳಲ್ಲಿ ಕೂಡ ಕೇಳ್ತೀವಿ, ನಿದ್ದೆ ಸರಿಯಾಗಿ ಆಗಲ್ಲ. ಯಾಕೆ? ನಾವು ತಿನ್ನುವಂಥ ಈ ಏನಾದ್ರು ರೆಡಿ ಸಿದ್ಧಪಡಿಸಿದಂಥ ಪಿಜ್ಜಾ, ಬೇಕ್ರಿ ಪ್ರಾಡಕ್ಟ್ಸು, ಸ್ವೀಟ್ಸು, ಈ ರೆಡಿಮೇಡ್ ತಿಂತೀವಲ್ಲ, ಇವೆದ್ರಲ್ಲಿ ರುಚಿ ಹೆಚ್ಚು ಮಾಡಲಿಕ್ಕೆ ಈ ಥರ ಏನು ಕೆಮಿಕಲ್ಸ್ ಹಾಕಿರ್ತಾರೆ, ಅಡಿಟಿವ್ಸ್ ಅಂತ ಹೇಳ್ತೀವಿ, ಅವು ಏನು ಮಾಡ್ತವೆ ನಮಗೆ ನಮ್ಮ ಪ್ರಚೋದಕ ಆಗಿಬಿಟ್ಟು ಒಂದು ಕೆಲ ಕ್ರಿಯೆಗಳಲ್ಲಿ ಹ್ಯಾಂಪರ್ ಆಗ್ತದೆ. ಅಂಥದ್ದು ಆಗೋದ್ರಿಂದ ಸ್ಟ್ರೆಸ್ಸು ಅಥವಾ ಟೆನ್ಷನ್ಸು ಇವೆಲ್ಲ ಅದರಿಂದ ನಿದ್ದೆ ಕಡಿಮೆ ಆಗಿದೆ. ಹಾಗಾಗಿ ಈ ಮಿಲ್ಲೆಟ್ಸ್ ತಿಂದ್ರಿ ಅಂದರೆ ನಮಗೆ ಒಳ್ಳೆಯ ಅದರಲ್ಲಿರುವಂಥ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಮತ್ತು ಫ್ಯಾಟು ನಮಗೆ ನಿದ್ದೆನ ಚೆನ್ನಾಗಿ ಬರಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನೊಂದು ಅಂದರೆ ಇತ್ತಿತ್ತಲೆ ಸ್ನಾಯುಗಳು ಅಂದರೆ ಮಸಲ್ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಮತ್ತೆ ಅದೇ ಸಿದ್ಧಪಡಿಸಿದಂಥ ಸಂಸ್ಕರಣೆ ಮಾಡಿರುವಂಥ ಆಹಾರಗಳು. ಇದರಲ್ಲಿ ಸಿರಿಧಾನ್ಯಗಳೇ ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಅಂದರೆ ಒಳ್ಳೆ ಕ್ವಾಲಿಟಿ ಅಮೈನೋ ಆಸಿಡ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆ ಸ್ನಾಯುಗಳನ್ನು ಬಲಪಡಿಸಲಿಕ್ಕೆ ಒಂದು ಸಹಾಯಕಾರಿ ಆಗುತ್ತೆ. ಇನ್ನು ಹೆಚ್ಚಾಗಿ ಇತ್ತಿತ್ತಲಾಗಿ ಮಹಿಳೆಯರಲ್ಲಿ ಕೂಡ ಮುಟ್ಟಿನ ತೊಂದರೆ ನೋಡ್ತಾ ಇದ್ದೇವೆ. ಈ ಸಿರಿಧಾನ್ಯಗಳನ್ನು ನಾವು ಸರಿಯಾಗಿ ತಗೊಳ್ತಾ ಇದ್ವಿ ಅಂತಂದರೆ ಈ ಮುಟ್ಟಿನ ತೊಂದರೆ ಕೂಡ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಹಾಲುಣಿಸುವ ತಾಯಂದರಲ್ಲೂ ಕೂಡ ಕೆಲವರು ಇತ್ತಿತ್ತಲಾಗಿ ನೋಡ್ತೀವಿ ಹಾಲು ಉತ್ಪಾದನೆ ಕೂಡ ಕುಂಠಿತ ಆಗ್ತಾ ಇದೆ. ಈಗ ಅವರು ಕೂಡ ಸರಿಯಾಗಿ ತಗೊಳ್ತಾ ಹೋದ್ರೆ ಅಂದರೆ ಹಾಲಿನ ಉತ್ಪಾದನೆ ಆಗಲಿಕ್ಕೂ ಕೂಡ ಸಹಾಯಕಾರಿ ಆಗುತ್ತೆ. ಇನ್ನು ಇತ್ತಿತ್ತಲ ನೋಡ್ತೀವಿ ನಾವು ಎಲ್ಲರೂ ಸೌಂದರ್ಯದ ಭಾಳ ನಾವು ಕಾನ್ಷಿಯಸ್ ಅಂದರೆ ಎಲ್ಲರೂ ಚಂದ ಕಾಣಬೇಕಂತ ಆಸೆನೇ. ಈ ಸಿರಿಧಾನ್ಯಗಳನ್ನು ನೀವು ದಿನನಿತ್ಯ ಒಂದು ಹೊತ್ತು ತಿಂತಾ ಹೋಗಿ ನಿಮ್ಮ ಚರ್ಮದ ಕಾಂತಿ ತಾನಾಗೆ ಹೆಚ್ಚಾಗುತ್ತೆ. ಈಗ ನೀವು ಸೌಂದರ್ಯವರ್ಧಕಗಳು ಹಚ್ಕೊಳ್ತೀವಿ ಅದು ಟೆಂಪ್ರರಿ ಅಂದರೆ ಆಗ ಮಾತ್ರ ಅದು ಪರಿಣಾಮ ಆಗುತ್ತೆ, ಮುಂದೆ ಅದು ಒಂದು ದುಷ್ಪರಿಣಾಮ ಬೀಳುವಂಥ ಚಾನ್ಸಸ್ ಇದೆ. ಹಾಗಾಗಿ ನಮ್ಮ ಆಹಾರ ಮುಖಾಂತರನೇ ನಮ್ಮ ಸೌಂದರ್ಯನ ಹೆಚ್ಚಿಸಲಿಕ್ಕೆ ಒಂದು ಸಿರಿಧಾನ್ಯಗಳು ಸಹಾಯ ಆಗುತ್ತೆ. ಹಾಗಾಗಿ ಬೇಗ ವಯಸ್ಸಾಗುತ್ತೆ ಕೂಡ ನಾವು ತಡೆಗಟ್ಟಬಹುದು. ನಂತರ ಈಗ ಸಿರಿಧಾನ್ಯಗಳನ್ನು ನಾವು ಹೆಂಗೆ ಬಳಸ್ಬೇಕನ್ನೋದು ಎಲ್ಲರ ತಲೆಯಲ್ಲಿ ಒಂದು ಇದು ತಿನ್ರಿ ತಿನ್ರಿ ಅಂತ ಹೇಳ್ತೀವಿ. ಆದರೆ ಎಲ್ಲರೂ ಕೇಳೋದು ಹೆಂಗೆ ತಿನ್ಬೇಕ್ರಿ ನಾವು ಅಂತ. ಈಗ ಉಪಯೋಗಿಸೋದ್ರಲ್ಲೇ ಕೂಡ ಒಂದು ಕಲೆ. ಈಗ ಇತ್ತಿತ್ತಲ ನೋಡ್ತಾ ಇದ್ವಿ ಎಲ್ಲರೂ ಹೇಳ್ತಾರಂತೆ ಯಥೇಚ್ಛವಾಗಿ ತಿಂತಾರೆ, ಆದರೆ ತಿನ್ನೋದ್ರಲ್ಲಿ ಅಥವಾ ಉಪಯೋಗಿಸೋದ್ರಲ್ಲಿ ಒಂದು ಪದ್ಧತಿ ಇದೆ. ಈ ಯಾವುದೇ ಒಂದು ಸಿರಿಧಾನ್ಯಗಳಲ್ಲಿ ಈಗ ಉದಾಹರಣೆಗೆ ಜೋಳ ರಾಗಿ ಮತ್ತು ಸಜ್ಜಿನ ನಾವು ಮೇಲಿನ ಸಿಪ್ಪೆ ತೆಗೆಯೋದ ಅವಶ್ಯಕತೆ ಇಲ್ಲ, ರಾಶಿ ಮಾಡಿ ಅದನ್ನು ಹಿಟ್ಟು ಮಾಡಿ ತಿಂತೀವಿ. ಆದರೆ ಈ ನವಣೆ ಸಾವಿ ಹರಕ ಬರಗುಗಳ ಮೇಲೆ ಒಂದು ಬಿರುಸಾದ ಒಂದು ಒರಟು ಇದು ಹೊದಿಕೆ ಇರುತ್ತೆ, ಅದನ್ನ ನಾವು ಸಂಸ್ಕರಣೆ ಮಾಡಿ ತೆಗಿಬೇಕು. ಅಂದ್ರೆ ಅದನ್ನ ಇತ್ತಿತ್ತಲಂಗೆ ಹಿಂದಿನ ಕಾಲದಾಗ ಏನು ಕುಟ್ಟಿ ತೆಗಿತಿದ್ರು, ಈಗೆಲ್ಲ ಒಂದು ಆಧುನಿಕ ತಂತ್ರಜ್ಞಾನದಿಂದ ಮಷಿನ್ಗಳು ಅವೈಲೇಬಲ್ ಇದಾವೆ. ಸರಳ ಆಗಿದೆ. ಈಗ ಕಲ್ಲು ತೆಗಿಲಿಕ್ಕೆ ಒಂದು ಡಿ ಸ್ಟೋನಿಂಗ್ ಮಷಿನ್ ಅಂತ ಸಿಗುತ್ತೆ, ಮೇಲಿನ ಸಿಪ್ಪೆ ತೆಗಿಲಿಕ್ಕೆ ಡಿ ಹಲ್ಲಿಂಗ್ ಮಷಿನ್ ಅಂತ ಸಿಗುತ್ತೆ, ನಂತರ ಈ ಮೇಲೆ ಪಾಲಿಶ್ ಮಾಡ್ಲಿಕ್ಕೂ ಕೂಡ ಒಂದು ಪರ್ಲಿಂಗ್ ಮಷಿನ್ ಅಂತಾನು ಸಿಗ್ತವೆ. ಈಗ ಎಲ್ಲಾ ತರದ ತಾಂತ್ರಿಕ ಒಂದು ಯಂತ್ರಗಳ ಲಭ್ಯ ಇರೋದ್ರಿಂದ ಒಂದು ಸಂಸ್ಕರಣೆ ಒಂದು ಏನು ತೊಂದರೆ ಇಲ್ಲ. ಅಂದ್ರೆ ಈಗ ಹೆಂಗ ನಮ್ದು ಈ ಗೋಧಿದು ಜೋಳದ್ದು ಏನ ಗಿರಣಿಗಳು ಇರ್ತಾವಲ್ಲ ಅದೇ ಟೈಪ್ ಗಿರಣಿಗಳು ಇವಕ್ಕೂ ಸಿಗ್ತಾ ಇದ್ದಾವೆ ಅಂತ. ಈಗ ಸಂಸ್ಕರಣೆ ನಾವು ಮಾಡ್ಬೇಕಾದ್ರು ಇದರಲ್ಲಿ ಪ್ರೈಮರಿ ಅಂದ್ರೆ ಒನ್ನೆಯ ಅಂದ್ರೆ ಮೇಲಿನ ಹೊರಟ ಸಿಪ್ಪೆ ತೆಗಿಲಿಕ್ಕೆ. ಈಗ ಉದಾಹರಣೆಗೆ ಒಂದು ನವಣೆ ತಗೊಂಡ್ರೆ ನವಣೆ ಮೇಲೆ ಏಳು ಪದರ ಇರುತ್ತೆ. ಈಗ ನೋಡಕ್ಕೆ ಎಷ್ಟು ಚಿಕ್ಕದು ಮೇಲೆ ಏಳು ಪದರ ಇರುತ್ತೆ, ಕುಟ್ಟಿ ಕುಟ್ಟಿ ಮೂರಿಂದ ನಾಲ್ಕು ಪದರನ್ನ ತೆಗೆದ್ಬಿಟ್ಟು ಇನ್ನು ಮೂರು ಪದರ ಅಲ್ಲೇ ಉಳಿಯುತ್ತೆ. ಅಂದ್ರೆ ಅದ್ರ ನಾರಿನಂಶ ಚೆನ್ನಾಗಿರುತ್ತೆ, ಅದು ನಮ್ಮ ರೋಗ ನಿರೋಧಕ್ಕೆ ಯಾವುದೇ ಕಾಯಿಲೆ ಬರಲಾರ್ದಂಗ ಸಹಾಯ ಮಾಡುತ್ತೆ. ಇದ್ರ ಜೊತೆಗೆ ನಂತರ ಸೆಕೆಂಡ್ರಿ ಪ್ರೊಸೆಸಿಂಗ್ ಅಥವಾ ಎರಡನೇ ತರದ ಒಂದು ಸಂಸ್ಕರಣೆ ನೋಡಿದ್ರೆ ಇದರಲ್ಲಿ ಹಿಟ್ಟು ರವಾನಾ ಮಾಡಿಬಿಟ್ಟು ಉಪಯೋಗಿಸ್ಬೋದು. ಇನ್ನು ಮೌಲ್ಯವರ್ಧನೆ ಬಂದಾಗ ಹಿಟ್ಟಿನಿಂದ ವಿವಿಧ ಪದಾರ್ಥಗಳು ಉದಾಹರಣೆಗೆ ದಿನನಿತ್ಯ ನಾವು ತಿನ್ನುವಂಥ ದೋಸೆ ಆಗಿರ್ಬೋದು ಅಥವಾ ಕಾಳುಗಳಿಂದ ಉಪಯೋಗಿಸ್ಬೋದು ಅಥವಾ ಹಿಟ್ಟಿನಿಂದ ಮಾಡ್ಬೋದು ಅಥವಾ ರವಾದಿಂದನೂ ಮಾಡ್ಬೋದು. ಹಾಗಾಗಿ ಯಾವುದೇ ದಿನನಿತ್ಯ ನಾವು ಉಪಯೋಗಿಸುವಂಥ ಆಹಾರ ಅನ್ನ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಕರೆದಿದ್ದ ಒಂದು ಕುರ್ಕುಲೆ ತಿಂಡಿ ಆಗಿರ್ಬೋದು, ಬೇಕರಿ ಪದಾರ್ಥ ಆಗಿರ್ಬೋದು, ಇವೆಲ್ಲನೂ ಕೂಡ ಮಾಡಿಬಿಟ್ಟು ನಾವು ದಿನನಿತ್ಯ ಆಹಾರದಲ್ಲಿ ಸೇವಿಸ್ಬೋದು. ಆದರೆ ಒಂದು ಯಾವಾಗಲೂ ಈ ಸಿರಿಧಾನ್ಯನ ಸಾಧ್ಯವಾದಷ್ಟು ನಾವು ಮೊಳಕೆ ಬೆರೆಸಿಬಿಟ್ಟು ಅಥವಾ ನೆನೆಸಿಟ್ಟು ಅಥವಾ ಹುದುಗಿಸಿಟ್ಟು ತಿಂದಾಗ ಅದರಲ್ಲಿರುವಂಥ ಪೋಷಕಾಂಶಗಳು ದೇಹಕ್ಕೆ ಜಾಸ್ತಿ ಒದಗುತ್ತೆ. ಒಳ್ಳೆಯದು ಡಾಕ್ಟರ್ ಕಾಶಿಬಾಯಿ ಖ್ಯಾಡಿಗೆಯವರೇ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಬಹಳ ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಸಿರಿಧಾನ್ಯ ಬೆಳೆಯುವಂಥವರ ಸಂಖ್ಯೆನೂ ಹೆಚ್ಚಾಗಲಿ, ಸೇವಿಸುವಂಥವರ ಸಂಖ್ಯೆನೂ ಹೆಚ್ಚಾಗಲಿ, ಮತ್ತು ಎಲ್ಲ ಕಡೆ ಆರೋಗ್ಯ ಒಳಮೂಡಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಯಾರಾದರೂ ಮಾತಾಡಬೇಕು ಮೇಡಮ್ ಅವರ ಜೊತೆಗೆ ಅಂತಂದ್ರೆ ಅವರ ಮೊಬೈಲ್ ನಂಬರನ್ನು ಕೊಡ್ತೀನಿ, ತಾವು ಅವರನ್ನು ಸಂಪರ್ಕ ಮಾಡಬಹುದು. 9448246089 ಕಚೇರಿಯ ಸಮಯದೊಳಗೆ ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಕಾಶಿಬಾಯಿ ಖ್ಯಾಡಿಗೆಯವರೇ, ತಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದೊಳಗೆ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ ಸರ್.

ನಿಮ್ಮ ಸತಿ ಸುತರೆ ಭ್ರಾಂತಿಯಲ್ಲಿ ಮುಕ್ತನಾಗೋದವಲ್ಲಿ ಮುಕ್ತನಾಗೋದವಲ್ಲಿ ಉಂಡದ್ದುಟ್ಟದ್ದೆಲ್ಲ ನಿನ್ನ ಒಟ್ಟಿಗಾದಿತೋ ಉಂಡದ್ದುಟ್ಟದ್ದೆಲ್ಲ ನಿನ್ನ ಒಟ್ಟಿಗಾದಿತೋ ಇದ್ದದ್ದಿಲ್ಲೇ ಉಳದೀತೋ ದಾನ ಕೊಟ್ಟರೆ ನಿನ್ನ ಒಟ್ಟಿಗಾದೀತು ಹಾದಿ ಬುತ್ತಿಗಾದೀತು.